ಸಿಗುತ್ತೆ, ಹೇಸರಘಟ್ಟ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಹೇಸರಘಟ್ಟ ಬೆಂಗಳೂರಲ್ಲಿ ಸಿಗುತ್ತೆ. ಅದಾದ್ಮೇಲೆ ನಮಗೆ ಹತ್ರ ಈ ಒಂದು ಕರಾವಳಿ ಪ್ರದೇಶಕ್ಕೆ ಹತ್ರ ಅಂತಂದ್ರೆ ಶಿವಮೊಗ್ಗ, ಶಿವಮೊಗ್ಗ ಬಯೋ ಸೆಂಟ್ರಲ್ ಲ್ಯಾಬೊರೇಟರಿ ಅಂತ ಇದೆ ತೋಟಗಾರಿಕಾ ಇಲಾಖೆಯವ್ರದ್ದು, ಅಲ್ಲೂ ಸಿಗುತ್ತೆ. ಅದಾದ್ಮೇಲೆ ನಮ್ಮ ವಿಶ್ವವಿದ್ಯಾಲಯ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ನವಲೆ ಶಿವಮೊಗ್ಗದಲ್ಲೂ ಸಹಿತ ಈ ಒಂದು ಸ್ಪಾನ್ಯ ಲಭ್ಯತೆ ಇದೆ. ಇಲ್ಲ ಅಂತಂದ್ರೆ ನಮ್ಮಲ್ಲೂ ಸಹಿತ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲೂ ಸಹಿತ ನೀವು ಮುಂಚಿತವಾಗಿ ಆರ್ಡರ್ ಕೊಟ್ಟರೆ ನಾವು ನಮ್ಮ ಒಂದು ಇದರಲ್ಲೂ ಸಹಿತ ತರಿಸಿ ಕೊಡ್ತೇವೆ. ಸಾಮಾನ್ಯವಾಗಿ ಒಬ್ಬ ಚಿಕ್ಕ ರೈತ ತಾನು ಬೆಳೆಸಬೇಕು ಅಂತಂದರೆ ಎಷ್ಟು ಇದು ಬೇಕಾಗ್ತದೆ ಸ್ಪಾನ್? ಸ್ಪಾನ್ ಯೂಶ್ವಲಿ ನಾವು ಮೊದಲಿಗೆ ನಾವು ಸಣ್ಣ ಒಂದು ರೈತರಿಗೆ ನಾವು 2-3 ಕೆಜಿಯಷ್ಟು ಸ್ಪಾನ್ನ ತಗೊಂಡು ಬೆಳೆದು ನೋಡಿ. ಯಾಕಂದರೆ ನಾವು ಈಗ ಎಷ್ಟೇ ಥಿಯರಾಟಿಕಲಿ ಹೇಳಿದರೂ ಸಹಿತ ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ತುಂಬ ಡಿಫಿಕಲ್ಟೀಸ್ ಬರುತ್ತೆ. ಅದಕ್ಕೋಸ್ಕರ ಮೊದಲನೇ ಸಾರಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಣಬೆ ಬೀಜವನ್ನು ಬೆಳೆಯೋದಕ್ಕೆ ಅಂದರೆ ಮೊದಲಿಗೆ 1-2 ಕೆಜಿ ಅಥವಾ 3 ಕೆಜಿ ಮ್ಯಾಕ್ಸಿಮಮ್, ಅಂದರೆ 1 ಕೆಜಿ ಅಣಬೆ ಬೀಜದಿಂದ ನೀವು 5 ಬ್ಯಾಗ್ಗಳನ್ನ ಅಥವಾ 6 ಬ್ಯಾಗ್ಗಳನ್ನ ಮಾಡ್ಬೋದು. ಅದೇ ರೀತಿ 10-15 ಬ್ಯಾಗನ್ನ ನೋಡಿ ಅವುಗಳನ್ನ ಚೆನ್ನಾಗಿ ಸಂರಕ್ಷಣೆ ಮಾಡಿ ಬೆಳೆದ್ರೆ ನಿಮಗೆ ಗೊತ್ತಾಗುತ್ತೆ, ಓ ಈ ಅಣಬೆ ನಾವು ಬೆಳಿಬಹುದು ಅಂತೇಳಿ ಒಂದು ಮನಸ್ಸಿಗೆ ಬರುತ್ತೆ. ಅನಂತರ ನೀವು ಲಾರ್ಜ್ ಸ್ಕೇಲಲ್ಲಿ ಹೋಗ್ಬೋದು. ಈಗ ಚಿಕ್ಕದಾಗಿ ಒಂದು ಬೆಳೆಸಬೇಕು ಅಂತ ಹೇಳಿದರೆ ಈ ಬೆಳೆಗೆ ಯಾವ ರೀತಿಯಲ್ಲೆಲ್ಲ ಬೇರೆ ತಯಾರಿಗಳನ್ನು ಮಾಡಬೇಕಾಗುತ್ತೆ? ನಾವು ಬೇರೆ ತಯಾರಿಗಳು ಅಂತಂದರೆ ಮನೆ ಒಳಗಡೆ ಬೆಳೆಯೋದ್ರಿಂದ ಮನೆಯನ್ನು ಶುಚಿತ್ವಗೊಳಿಸ್ತಕ್ಕಂಥದ್ದು ಮೊದಲನೇದು. ಎರಡನೇದು ಅಂದರೆ ಭತ್ತದ ಹುಲ್ಲು, ಒಳ್ಳೆ ಕ್ವಾಲಿಟಿ ಭತ್ತದ ಹುಲ್ಲನ್ನ ನಾವು ತಗೊಳ್ತಕ್ಕಂಥದ್ದು. ಯಾಕಂದರೆ ಅದೇ ಆಹಾರ, ಅಣಬೆಗೆ ಅದೇ ಆಹಾರ ಆಗಿರೋದ್ರಿಂದ ಅದು ಕಂಟಾಮಿನೇಷನ್ ಅಥವಾ ಬೇರೆ ಏನಾದ್ರು ರೋಗಗ್ರಸ್ತ ಆಗಿದ್ದರೆ ಅದು ಇಲ್ಲಿ ಉಪಯೋಗ ಆಗೋದಿಲ್ಲ. ಅದನ್ನು ಭತ್ತದ ಹುಲ್ಲನ್ನು ನೀವು ತಗೊಂಡು ಚೆನ್ನಾಗಿ ಒಂದು ಸಣ್ಣ 3-5 ಸೆಂಟಿಮೀಟರ್ ಆಗಿ ಕಟ್ ಮಾಡ್ಕೊಳ್ತಕ್ಕಂಥದ್ದು. ಅದಾದಮೇಲೆ ಒಂದು ಬಾಯ್ಲರ್ ಬೇಕಾಗುತ್ತೆ, ಯಾಕಂದರೆ ಅದನ್ನು ಕುದಿಸೋದಕ್ಕೆ, ಭತ್ತದ ಹುಲ್ಲನ್ನ ಕುದಿಸೋದಕ್ಕೆ ಬಾಯ್ಲರ್ ಬೇಕಾಗುತ್ತೆ. ಇಷ್ಟು ವ್ಯವಸ್ಥೆಗಳಿದ್ರೆ ನೀವು ಈ ಒಂದು ಅಣಬೆ ಬೀಜಗಳನ್ನ, ಮತ್ತೆ ಇದ್ರ ಜೊತೆ ಬಹುಮುಖ್ಯವಾಗಿ ಅಂತಂದ್ರೆ ಕವರ್ ಬೇಕು, ಪಾಲಿಥಿನ್ ಕವರ್, 12x18 ಸೈಜ್ ಕವರ್ ಬೇಕಾಗುತ್ತೆ. ಮತ್ತೆ ಇದ್ರ ಜೊತೆ ಒಂದು ಅಣಬೆ ಬೀಜಗಳು, ಫಸ್ಟ್ ಬೀಜಗಳನ್ನ ಕನ್ಫರ್ಮ್ ಮಾಡಿಕೊಂಡು ನಮಗೆ ಲಭ್ಯತೆ ಇದೆ ಇಂದಾಗ ಮಾತ್ರ ಈ ಒಂದು ಇದನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಬೀಜಗಳನ್ನ ತಂದ ಮೇಲೆ ಇವುಗಳನ್ನ ಬೆಳೆಸುವಂತಹ ಬಗೆ ಯಾವ ತರ? ಮೊದಲಿಗೆ ನಾವು ಬೀಜವನ್ನ ತಗೊಂಡ್ಬಂದು ಆ ಬೀಜವನ್ನ ನಾವು ಫ್ರಿಡ್ಜ್ ಅಲ್ಲಿ ಇಟ್ಕೋಬೇಕು. ಅದಾದ್ಮೇಲೆ ನಾವು ಭತ್ತದ ಹುಲ್ಲನ್ನ ಚಿಕ್ಕದಾಗಿ, ಅಂದರೆ 3-5 ಸೆಂಟಿಮೀಟರಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡಬೇಕು. ಕಟ್ ಮಾಡಿದ ಆದಮೇಲೆ ಸುಮಾರು 10 ತಾಸುಗಳ ಕಾಲ ಅಥವಾ ಒಂದು ಓವರ್ ನೈಟ್ ಅಂತ ಹೇಳಿ ಕರಿತೀವಿ, ಆ ಓವರ್ ನೈಟು ಒಂದು ನೀರಿನಲ್ಲಿ, ಅಂದರೆ ತಣ್ಣೀರಾದರೂ ಆಗಿರ್ಬೋದು ಅಥವಾ ಬಿಸಿನೀರಾದರೂ ಆಗಿರ್ಬೋದು, ಅದರಲ್ಲಿ ನೆನೆಸಿಡಬೇಕು. ನೆನೆಸಿಟ್ಟಾಗ ಏನಾಗುತ್ತೆ ಅಂದರೆ ಅದ್ರ ಮೇಲಿರ್ತಕ್ಕಂಥ ಕೀಟಗಳಾಗಿರ್ಬೋದು, ಡಸ್ಟ್ ಪಾರ್ಟಿಕಲ್ ಆಗಿರ್ಬೋದು ಅದೆಲ್ಲ ಹೋಗುತ್ತೆ. ಅದಾದ ನಂತರ ನಾವೇನು ಮಾಡಬೇಕು ಅಂದರೆ ಅದನ್ನ ಕುದಿಸ್ಬೇಕು. ಕುದಿಸೋದಕ್ಕೆ ಈಗ ದೊಡ್ಡ ದೊಡ್ಡ ಬಾಯ್ಲರ್ಗಳನ್ನಾದರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ದೊಡ್ಡ ದೊಡ್ಡ ಕುಕ್ಕರ್ಗಳನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲ ದೊಡ್ಡ ದೊಡ್ಡ ಪಾತ್ರೆಗಳನ್ನಾದರೂ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿಕೊಂಡು ಇದರಲ್ಲಿ 2 ತರ ಕುದಿಸೋದಿದೆ. ಒಂದು ಭತ್ತದ ಹುಲ್ಲನ್ನ ಹಾಕಿ ಅದರ ಮೇಲೆ ನೀರನ್ನ ಹಾಕಿ ಕುದಿಸ್ತಕ್ಕಂಥದ್ದು ಒಂದು ಪದ್ಧತಿ. ಇನ್ನೊಂದು ಅಂದರೆ ಎರಡನೇ ಪದ್ಧತಿ ಅಂದರೆ ನಾವು ಈಗ ಇಡ್ಲಿಗಳೆಲ್ಲ ಮಾಡ್ತೇವಲ್ಲ, ಅಂದರೆ ಅವೇ ಮೂಲಕ ಕುದಿಸ್ತಕ್ಕಂಥದ್ದು. ಎರಡರಲ್ಲಿ ಯಾವುದೇ ರೀತಿಯಾದರೂ ನೀವು ಕುದಿಸ್ಬೋದು. ಮಿನಿಮಮ್ ಕಡಿಮೆ ಅಂದ್ರೂ 1.5 ಗಂಟೆಗಳ ಕಾಲ ನೀವು ಇದನ್ನ ಕುದಿಸ್ಬೇಕು. ಯಾಕಂದ್ರೆ ಇಲ್ಲಿ ಪ್ಯಾಶ್ಚರೀಕರಣ ಅಂತ ಹೇಳಿ ಕರಿತೀವಿ ನಾವು. ಪ್ಯಾಶ್ಚರೈಸೇಷನ್ ಅಂದ್ರೆ ಕೆಟ್ಟ ರೋಗ ತರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸೋದಕ್ಕೋಸ್ಕರ ನಾವು ಈ ಒಂದು ಪ್ಯಾಶ್ಚರೈಸೇಷನ್ ನ ಮಾಡ್ತೀವಿ. ಆ ಒಂದು ಕಾರಣಕ್ಕೋಸ್ಕರ ಈ ಪ್ಯಾಶ್ಚರೈಸೇಷನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಪ್ಯಾಶ್ಚರೈಸೇಷನ್ ಆದ್ಮೇಲೆ ಈ ಭತ್ತದ ಹುಲ್ಲಿನ ಶುಚಿಯಾದ ಪ್ರದೇಶದಲ್ಲಿ, ಅದನ್ನು ಸೂರ್ಯನ ಕಿರಣಗಳು ನೇರವಾಗಿ ಬೀಳದ ಇರುವ ಹಾಗೆ ಮನೆ ಒಳಗಡೆನೆ ಶುಚಿತ್ವಗೊಳಿಸಿದ ಪ್ಲೇಸ್ ಅಲ್ಲಿ ಈ ಭತ್ತದ ಹುಲ್ಲನ್ನು ಹಾಕಿ ಒಣಗಿಸ್ತಕ್ಕಂಥದ್ದು. ಆ ರೀತಿ ಒಣಗಿಸಿದ ಮೇಲೆ ಆ ಒಣಗಿಸೋದು ಎಷ್ಟು ಅಂದರೆ 30-40% ಮಾಯಿಶ್ಚರ್ ಕಂಟೆಂಟ್ ಅಂತೇಳಿ ಕರಿತೀವಿ. 30-40% ಅನ್ನ ನಿಮಗೆ ಕಂಡುಹಿಡಿಯೋದಕ್ಕಾಗಲ್ಲ ಅಂತಂದರೆ ನೀವು ರೈತರಾಗಿರೋದ್ರಿಂದ ಯೂಶ್ವಲಿ ಏನಾಗುತ್ತೆ ಅಂದರೆ ಮುಟ್ಟಿದರೆ ಹಸಿ ಇರಬೇಕು ಭತ್ತದ ಹುಲ್ಲು, ಹಿಂಡಿದರೆ ನೀರು ಬರಬಾರ್ದು. ಆ ರೀತಿ ನೀವು ಒಣಗಿಸ್ತಕ್ಕಂಥದ್ದು. ಆ ರೀತಿ ಒಣಗಿಸಿದಾದ್ಮೇಲೆ ನೀವು ಅದನ್ನು ಕವರ್ಗೆ ತುಂಬತಕ್ಕಂಥದ್ದು. ಕವರ್ಗೆ ಯಾವ ರೀತಿ ಅಂದರೆ 1 ಲೇಯರ್ನಷ್ಟು ಭತ್ತದ ಹುಲ್ಲು, ಅಂದರೆ 1-2 ಸೆಂಟಿಮೀಟರಷ್ಟು ಹೈಟು ಭತ್ತದ ಹುಲ್ಲನ್ನ ಹಾಕ್ತಕ್ಕಂಥದ್ದು, ಮತ್ತು 1 ಸೆಂಟಿಮೀಟರಷ್ಟು ಅಣಬೆ ಬೀಜವನ್ನು, ಅಂದರೆ ಸುತ್ತಲೂ ಹಾಕ್ತಕ್ಕಂಥದ್ದು, ಮಧ್ಯ ಭಾಗಕ್ಕೆ ಹಾಕಬಾರ್ದು, ಸುತ್ತಲೂ ಹಾಕ್ತಕ್ಕಂಥದ್ದು, ಮತ್ತು ಅದೇ ಲೇಯರ್ಗಳನ್ನ 4-5 ಬಾರಿ ರಿಪೀಟ್ ಮಾಡ್ತಕ್ಕಂಥದ್ದು. ಆ ರೀತಿ ರಿಪೀಟ್ ಮಾಡಿ ಮೇಲ್ಗಡೆ ರಬ್ಬರ್ ಬ್ಯಾಂಡ್ನ ಹಾಕ್ತಕ್ಕಂಥದ್ದು. ಆ ರೀತಿ ರಬ್ಬರ್ ಬ್ಯಾಂಡ್ ಹಾಕಿದ ಮೇಲೆ ನೀವು ಹೋಲ್ಗಳನ್ನ ಮಾಡಬೇಕು. ಒಂದು ಸೂಜಿ ಅಥವಾ ದಬ್ಬನ ತಗೊಂಡು ಹೋಲ್ ಮಾಡಬೇಕು. ನೀವು ಹೋಲ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಇದು ಶಿಲೀಂಧ್ರ ಆಗಿರೋದ್ರಿಂದ, ಈ ಮಶ್ರೂಮ್ ಅಂತಕ್ಕಂಥದ್ದು ಶಿಲೀಂಧ್ರ ಜಾತಿ ಸಂಬಂಧಪಟ್ಟಿರ್ತಕ್ಕಂಥದ್ದಾದ್ರಿಂದ ಅದು ಉಸಿರಾಡೋದಕ್ಕೆ ಜಾಗ ಬೇಕಾಗುತ್ತೆ. ನೀವು ಹೋಲ್ ಮಾಡಲಿಲ್ಲ ಅಂದರೆ ಉಸಿರಾಟ ಆಗೋದಿಲ್ಲ. ಒಂದು ಬ್ಯಾಗಿಗೆ ಕಡಿಮೆ ಅಂತಂದ್ರೂ 20 ಹೋಲ್ಗಳನ್ನ ಮಾಡಬೇಕು ಸಣ್ಣದಾಗಿ. ಆ ರೀತಿ ಹೋಲ್ನ ಮಾಡಿ ನೀವು 18 ದಿನಗಳ ಕಾಲ, ಈ ಬೇಸಿಗೆಯಲ್ಲಾದರೆ 18 ದಿನ ಆಗುತ್ತೆ, ಮಳೆಗಾಲದಲ್ಲಿ 21 ದಿನ ಆಗುತ್ತೆ, 18-21 ದಿನಗಳ ಕಾಲ ನೀವು ಇದನ್ನು ಕತ್ತಲು ಕೋಣೆಯಲ್ಲಿ ಇಡ್ತಕ್ಕಂಥದ್ದು. ಆ ರೀತಿ ಕತ್ತಲು ಕೋಣೆಯಲ್ಲಿ ಇಟ್ಟರಿ ಅಂತಂದರೆ ಪಾಲಲ್ಲಿರ್ತಕ್ಕಂಥ ಒಂದು ಮೈಸೀಲಿಯ ಇಡೀ ಒಂದು ಚೀಲಕ್ಕೆ ಹರಡುತ್ತೆ. ಆ ರೀತಿ ಹರಡಿದಾಗ ಪೂರ್ತಿ ವೈಟ್ ಕಲರ್ ಕಾಣುತ್ತೆ ನಿಮಗೆ. ಆ ವೈಟ್ ಕಲರ್ ಕಂಡಾಗ ಉಂಡೆ ಥರ ಆಗುತ್ತೆ. ಆ ಉಂಡೆನ ಏನು ಮಾಡಬೇಕು ಅಂತಂದರೆ, ನಾವು ಉಂಡೆ ಆದಮೇಲೆ ನೀವು ಈ 18 ದಿನಗಳ ಕಾಲ ಇಟ್ಟಾಗ ಯಾವುದೇ ರೀತಿಯ ನೀರನ್ನು ಹಾಕೋದಾಗಲಿ ಏನು ಮಾಡಬಾರ್ದು. ಇದನ್ನು ಇಡ್ತಕ್ಕಂಥದ್ದು ಹೇಗೆ ಅಂತಂದರೆ, ಹಿಂದಿನ ಕಾಲದಲ್ಲಿ ನಾವು ಮಡಿಕೆಗಳನ್ನ ಇಡ್ತಿದ್ವಲ್ಲ, ಆ ರೀತಿಯಾದರೂ ಇಡ್ಬೋದು, ಇಲ್ಲ ಒಂದು ಟೇಬಲ್ಗಳ ಮೇಲಾದರೂ ನೇರವಾಗಿ ಇಡ್ಬೋದು. ನೀವು ಜಾಗ ಯುಟಿಲೈಸ್ ಜಾಸ್ತಿ ಆಗಬೇಕು ಅಂತಂದರೆ ಮಡಿಕೆಗಳು ಇಡ್ತಾ ಇದ್ವಲ್ಲ ಆ ರೀತಿ ಇಡ್ತಕ್ಕಂಥದ್ದು ಬಹಳ ಮುಖ್ಯ. ಇದಾದ ನಂತರ ಈ ರೀತಿ 18 ದಿನ ಇಟ್ಟ ನಂತರ ಆ ರೀತಿ ಕಂಪ್ಲೀಟ್ ಆಗಿ ಮೈಸೀಲಿಯ ಅದು ಪೂರ್ತಿ ಬೆಳೆದಿದೆ ಅಂದಮೇಲೆ ನೀವು ಒಂದು ಹೊಸ ಬ್ಲೇಡ್ನ ತಗೊಂಡು ಆ ಕವರ್ನ ಕೊಯ್ತಕ್ಕಂಥದ್ದು. ಯಾಕಂತಂದ್ರೆ ಅದು ಈ ಒಂದು ಅಣಿಬೆ ಹೊರಗೆ ಬರಬೇಕಾಗುತ್ತೆ ಆ ಕವರಿಂದ, ಅದಕ್ಕೋಸ್ಕರ ಸುತ್ತಲೂ ಕೊಯ್ತಕ್ಕಂಥದ್ದು. ಕೊಯ್ದ್ಮೇಲೆ ನೀವು 18-21 ದಿನ ಆದಮೇಲೆ ನೀವು ಪ್ರತಿದಿನ ನೀರಿನ ಸಿಂಪಡಣೆ ಮಾಡಬೇಕು. ಈ ನೀರಿನ ಸಿಂಪಡಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ದಿನಕ್ಕೆ 3-4 ಬಾರಿ ನೀರಿನ ಸಿಂಪಡಣೆ ಮಾಡಬೇಕು. ಅದು ಯಾವ ರೀತಿ ಸಿಂಪಡಣೆ ಮಾಡಬೇಕು ಅಂದರೆ, ಅದು ಯಾವಾಗಲೂ ಆ ಅಣಿಬೆ ಒಂದು ಏನು ಬ್ಯಾಗ್ ಇರುತ್ತೆ ಅದು ಯಾವಾಗಲೂ ಹಸಿ ಇರಬೇಕು, ಬಟ್ ನೀರು ಅಣಕಬಾರ್ದು ಪದೇ ಪದೇ. 60-70% ಮಾಯಿಶ್ಚರ್ ಕಂಟೆಂಟು ಇರಬೇಕಾಗುತ್ತೆ. ಇದಾದಮೇಲೆ ನೀವು ಗಾಳಿ ಮತ್ತು ನೀರನ್ನು ಚೆನ್ನಾಗಿ ಕೊಟ್ಟಮೇಲೆ 18-21 ದಿನಗಳ ಕಾಲ ನೀವು ಅದಾದಮೇಲೆ ನೀನು ನೀರು ಕೊಡ್ತೀರಿ, ಒಂದು ವಾರದಲ್ಲೇ ಸಹಿತ ನಿಮಗೆ ಈ ಒಂದು ಅಣಬೆ ಮೊಳಕೆ ಹೊಡೆದು ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಮೊಳಕೆ ಬಂದು ಹೊರಗೆ ಬಂದ ತಕ್ಷಣ ಒಂದು ವಾರ ಅಂದರೆ ಮ್ಯಾಕ್ಸಿಮಮ್ 26-27 ದಿನಕ್ಕೆ ಹೊರಗೆ ಬರುತ್ತೆ. ಆ ರೀತಿ ಬಂದದ್ದನ್ನು ನೀವು ದೊಡ್ಡದಾಗಿತ್ತು ಅಂತಂದರೆ ಅದನ್ನ ನೀವು ಕತ್ತರೆಯಿಂದನಾದರೂ ಕಟ್ ಮಾಡ್ಬೋದು, ಇಲ್ಲ ಕೈಯಿಂದನಾದರೂ ನೀವು ಅದನ್ನ ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂದನೇ ಪದ್ಧತಿ. ಅದಾದಮೇಲೆ ನೀವು ಮತ್ತೆ ಅದಕ್ಕೆ ನೀರು ಗಾಳಿ ಕೊಟ್ಟರೆ ಅಂದರೆ ಇನ್ನೊಂದು 2ನೇ ಹಾರ್ವೆಸ್ಟ್ ಸಹಿತ ಬರುತ್ತೆ. ಅದಾದಮೇಲೆ ಇನ್ನೂ ಒಂದು ವಾರ ಕೊಟ್ಟರೆ ಅಂದರೆ 3ನೇ ಹಾರ್ವೆಸ್ಟ್ ಬರುತ್ತೆ. ನೀವು ಯೂಶ್ವಲಿ 3 ಹಾರ್ವೆಸ್ಟ್ನ ತಗೋಬೋದು. ಯೂಶ್ವಲಿ ನಾವು 1 ಕೆಜಿ ಸ್ಪಾನ್ನಿಂದ ಯೂಸ್ ಮಾಡಿ 5-6 ಬ್ಯಾಗ್ ಮಾಡಿದ್ವಿ ಅಂದರೆ ಒಂದು ಬ್ಯಾಗಿಂದ ನಮಗೆ ಇಳುವರಿ ಅಂತಂದರೆ 1 ಕೆಜಿ ಆದರೂ ಬರಬೇಕು ಒಂದು ಬ್ಯಾಗಿಂದ. ಅಂದರೆ 1 ಕೆಜಿ ಸ್ಪಾನ್ಗೆ 5-6 ಕೆಜಿಯಷ್ಟು ಇಳುವರಿ ಬರುತ್ತೆ ಅಣಬೆದು. ಈಗ ಇದಕ್ಕೆ ಯಾವುದೇ ರೀತಿಯಲ್ಲಾದರೂ ಕೂಡ ಕೃತಕವಾಗಿ ಅಥವಾ ಆಹಾರವನ್ನು ಬೇರೆ ಏನಾದರೂ ಕೂಡ ಪೋಷಕಾಂಶಗಳನ್ನು ಕೊಡಬೇಕಾಗುವುದಿಲ್ವಾ? ಇಲ್ಲ, ಇದು ಯಾವುದೇ ರೀತಿಯ ನಾವು ಪೋಷಕಾಂಶಗಳನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಸಾವಯವ ವಸ್ತುಗಳ ಮೇಲೇ ಬೆಳೀತಕ್ಕಂಥದ್ದರಿಂದ ಭತ್ತದ ಹುಲ್ಲೇ ಅದಕ್ಕೆ ಪೋಷಕಾಂಶಗಳಾಗಿವೆ. ಹಾಗಾಗಿ ಎಕ್ಸ್ಟ್ರಾ ಯಾವುದೇ ರೀತಿಯ ಮೆಟೀರಿಯಲ್ಸ್ನ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಈ ಹಾರ್ವೆಸ್ಟ್ ಮಾಡಿದ ನಂತರ ಇದನ್ನು ಯಾವ ರೀತಿಯಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆ? ಈ ಒಂದು ಅಣಬೆಯನ್ನು ಮಾರಾಟ ಮಾಡ್ತಕ್ಕಂಥದ್ದು ಒಂದು ಕಲೆ. ಯಾಕೆ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ, ಮಾರ್ಕೆಟಿಂಗ್ ಇಲ್ಲ ಅಂತೇಳಿ ತುಂಬ ಜನ ಬಿಟ್ಬಿಡ್ತಾರೆ. ಆ ರೀತಿ ಇಲ್ಲ, ಆ ಮಾರ್ಕೆಟನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು. ಮೊದಲಿಗೆ ಏನು ಮಾಡಬೇಕು ಅಂದರೆ ಒಳ್ಳೆಯ ಒಂದು ಪ್ಯಾಕೇಜಿಂಗ್ ಮೆಟೀರಿಯಲ್ನ ತಗೊಳ್ತಕ್ಕಂಥದ್ದು. ಅವ್ರು ನೋಡಿದ ತಕ್ಷಣ ನಮಗೆ ತಗೋಬೇಕು ಅನ್ನೋ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನ ನಾವು ಬಳಸ್ತಕ್ಕಂಥದ್ದು. ಅದನ್ನು ನಾವು ಯೂಶ್ವಲಿ ಚಿಪ್ ಅಣಿಬೆ ಆದರೆ ನಮಗೆ 1 ವಾರದಲ್ಲೇ ನಾವು ಅದನ್ನ ಮಾರಾಟ ಮಾಡಬೇಕು. ಈಗ ರೋಡ್ ಸೈಡಲ್ಲೆಲ್ಲ ಈಗ ಮಶ್ರೂಮ್ ಮಂಚರಿ ಮಶ್ರೂಮ್ ಅಂಗಡಿಗಳು ತುಂಬ ಅಂಗಡಿಗಳು ಇರ್ತವೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ಗೆ ತುಂಬ ಡಿಮ್ಯಾಂಡ್ ಇದೆ. ಆ ರೀತಿ ಫಾಸ್ಟ್ ಫುಡ್ನರ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಮೊದಲಿಗೆ ನೀವು ಕೇಳಿ, ಈ ರೀತಿ ನಾವು ಅಣಬೆ ಬೆಳೆದಿದ್ದೇವೆ, ನಾವು ಇಲ್ಲಿ ನಿಮಗೆ ಕೊಡ್ಬೋದಾ ಅಂತ. ಮತ್ತು ಇನ್ನು ಅಲ್ಲಿ ಆದರೆ ಓಕೆ, ಇಲ್ಲಾಂತಂದರೆ ಕೆಲವೊಂದು ರೆಸ್ಟೋರೆಂಟ್ಗಳು ಮಶ್ರೂಮ್ ಮಂಚೂರಿ ಮಶ್ರೂಮ್ ಮಸಾಲ ಮಶ್ರೂಮ್ ಸಾಂಬಾರ್ ಈ ರೀತಿ ಕೆಲವೊಂದು ಪದಾರ್ಥಗಳನ್ನ ಇದನ್ನು ಮಾಡ್ತಿರ್ತಾರೆ. ಆ ರೀತಿ ಒಂದು ರೆಸ್ಟೋರೆಂಟ್ಗಳಲ್ಲೂ ಸಹಿತ ನೀವು ಕೇಳ್ಬೋದು. ಆ ರೀತಿ ಕೇಳಿದಾಗ ಅವ್ರು ಒಪ್ಕೊಂಡಾಗ ಅಲ್ಲಿಗೆ ನೀವು ಕಮಿಟ್ ಆಗಿಬಿಡಬೇಕು ಮೊದಲಿಗೆ. ಈಗ ಹೆಂಗೆ ಅಂತಂದರೆ, ನೀವು ಒಂದು ದಿನ ಬೆಳೆದ್ರೆ ನೆಕ್ಸ್ಟ್ ಡೇ ಬರಲಿಲ್ಲ, ನೆಕ್ಸ್ಟ್ ಡೇ ಅವ್ರಿಗೆ ಕೊಡಲಿಲ್ಲ ಅಂತಂದರೆ ಅವ್ರು ತಗೊಳೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ನೀವು ರೆಗ್ಯುಲರ್ ಇಂಟರ್ವಲಲ್ಲಿ ನೀವು ಬ್ಯಾಗಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಇಳುವರಿ ಬರ್ತಕ್ಕಂಥದ್ದು 21ನೇ ದಿನ. ಅಂದರೆ ನೀವು 2ನೇ ದಿನನೇ ಪ್ಲಾನ್ ಮಾಡ್ಕೋಬೇಕು, ಯಾಕಂದರೆ 22ನೇ ದಿನಕ್ಕೆ ನಿಮಗೆ ಹಾರ್ವೆಸ್ಟಿಂಗ್ ಬರಬೇಕಂದ್ರೆ. ಆ ರೀತಿ ನೀವು ಮಾಡಿದ್ರಿಂದ ಅತಿ ಹೆಚ್ಚಿನ ಮಾರ್ಕೆಟಿಂಗನ್ನು ಮಾಡ್ಕೋಬೋದು. ಈ ಚಿಪ್ಪಣಬೆಗೆ ಒಳ್ಳೆಯ ಬೆಲೆ ಇದೆಯಾ, ಹೇಗೆ ಸರ್? ಇದು 1 ಕೆಜಿ ಚಿಪ್ಪಣಬೆಗೆ ಕಡಿಮೆ ಅಂತಂದ್ರೂ ಅಟ್ ಪ್ರೆಸೆಂಟ್ ನಮ್ಮ ಕರಾವಳಿ ಪ್ರದೇಶದಲ್ಲಿ 300-400 ರೂಪಾಯಿ 1 ಕೆಜಿಗಿದೆ. ನೀವು ಖರ್ಚು ಮಾಡ್ತಕ್ಕಂಥದ್ದನ್ನ ನೋಡಿಕೊಂಡ್ರೆ ಮ್ಯಾಕ್ಸಿಮಮ್ 1 ಕೆಜಿ ನೀವು ಇಳುವರಿ ಪಡಿಬೇಕು ಅಂದರೆ ಖರ್ಚು ಮಾಡ್ತಕ್ಕಂಥದ್ದು 30-40 ರೂಪಾಯಿ ಮಾತ್ರ. ಆದರೆ ನಿಮಗೆ 300-400 ರೂಪಾಯಿದಷ್ಟು ಡಿಮ್ಯಾಂಡ್ ಇದೆ ಈ ಒಂದು ಚಿಪ್ಪಣಬೆಗೆ. ಈಗ ಈ ಚಿಪ್ಪಣಬೆಯಲ್ಲಿ ಯಾವುದಾದ್ರೂ ರೀತಿಯ ಹೈಬ್ರಿಡ್ ಇಂಥ ಇದು ಏನಾದರೂ ಉಂಟಾ? ಇಲ್ಲ ಸರ್, ಈ ಚಿಪ್ಪಣಬೆಯಲ್ಲಿ 6 ಥರದ ಒಂದು ಕಲರ್ ಅಣಬೆಗಳು ಅಂತೇಳಿ ಕರಿತೇವೆ. ಅಂದರೆ ಅದರಲ್ಲಿ ಒಂದು ಬಿಳಿ ಆಯಿಸ್ಟರ್ ಅಣಬೆ ಆಗಿರ್ಬೋದು, ಅಥವಾ ಕಿಂಗ್ ಆಯಿಸ್ಟರ್ ಅಣಬೆ ಆಗಿರ್ಬೋದು, ಪಿಂಕ್ ಆಯಿಸ್ಟರು, ಯೆಲ್ಲೋ ಆಯಿಸ್ಟರ್, ಈ ಥರ ಕಲರ್ ಡಿಫ್ರೆನ್ಸಿಯೇಷನಲ್ಲಿ ಮಶ್ರೂಮ್ಸ್ ಅಣಬೆ ಆಯಿಸ್ಟರ್ ಇದ್ದಾವೆ. ಬಟ್ ಯಾವುದೇ ರೀತಿಯ ಹೈಬ್ರಿಡ್ ಆಗಲಿ ಈ ರೀತಿ ಯಾವುದೇ ರೀತಿಯ ಅಣಬೆಗಳು ಇರೋದಿಲ್ಲ. ಈಗ ಈ ಕಲರ್ನ ವ್ಯತ್ಯಾಸಗಳು ಏನಿದು? ಕಲರ್ ವ್ಯತ್ಯಾಸ ಅಂದರೆ ಬಣ್ಣ ಮಾತ್ರ ವ್ಯತ್ಯಾಸ ಇರುತ್ತೆ. ಬಟ್ ಇದರಲ್ಲಿ ಅತಿ ಹೆಚ್ಚಾಗಿ ನಾವು ಬ್ರೌನ್ ಆಯಿಸ್ಚರ್ ಅಣಬೆನ ನಾವು ಬೆಳಿತೀವಿ. ಯಾಕಂದರೆ ಇದ್ರ ಮೇಲೆ ಯಾವುದೇ ರೀತಿಯ ಕಲೆಗಳಾದರೂ ಸಹಿತ ಕಾಣೋದಿಲ್ಲ ಕಲೆಗಳು. ಆದರೆ ಅದು ವೈಟ್ ಮಶ್ರೂಮ್ ಅಥವಾ ಬೇರೆ ಮಶ್ರೂಮ್ ಬರೆದ್ರೆ ಕಾಣುತ್ತೆ. ಆ ಕಲೆ ಯಾಕೆ ಬರುತ್ತೆ ಅಂತಂದರೆ, ನೀವು ಕರೆಕ್ಟಾಗಿ ಪ್ಯಾಶ್ಚರೈಸೇಷನ್ ಮಾಡಿಲ್ಲ ಅಂದರೆ ಇಲ್ಲಿ ಕಲೆಗಳು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಈ ಕಲರ್ಗಳು ಅಂತ ಹೇಳ್ತಿರಲ್ಲ, ಈ ಕಲರ್ಗಳು ನ್ಯಾಚುರಲ್ ಆಗಿ ಬರುವಂಥದ್ದ ಅಥವಾ ಹಾಕುವಂಥದ್ದ? ಅವು ನ್ಯಾಚುರಲ್ ಆಗಿ ನಿಮಗೆ ಕಲರ್ ಅಣಬೆಗಳು ಬರ್ತವೆ. ಈಗ ಬ್ರೌನ್ ಅಣಬೆ, ಪಿಂಕ್ ಅಣಬೆ, ಯೆಲ್ಲೋ ಅಣಬೆ ಇವೆಲ್ಲವೂ ಸಹಿತ ನಿಮಗೆ ನ್ಯಾಚುರಲ್ ಆಗಿ ಬರ್ತಕ್ಕಂಥ ಅಣಬೆಗಳು.

ರವೀಂದ್ರ ಪ್ರಭು ಹಾಡಿರುವ ಜಗನ್ನಾಥದಾಸರ ರಚನೆ. ವಂದಿಪೆ ನಮ್ಮ ಮುದ್ದೋ ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದ್ದೋ ಶಾರದೆ. ಇಂದಿವರಾಕ್ಷಿ ಶತಾನಂದನ ಪ್ರಿಯ ದೇವಿ, ಇಂದಿವರಾಕ್ಷಿ ಶತಾನಂದನ ಪ್ರಿಯ ದೇವಿ. ಕುಂದು ನೋಡದೆ ಶ್ರುತಿ ವಂದ್ಯೇ ಜ್ಞಾನವ ನೀಡೇ, ಕುಂದು ನೋಡದೆ ಶ್ರುತಿ ವಂದ್ಯೇ ಜ್ಞಾನವ ನೀಡೇ. ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ. ಪ್ತಬ್ಜಾಸನ ಸುಖದಾಯಕಿ ಸುರನಾಥಾರಾಧಿತೆ ವಿಶ್ವನಾಯಕಿ, ಪಿತಾಬ್ಜಾಸನ ಸುಖದಾಯಕಿ ಸುರನಾಥಾರಾಧಿತೆ ವಿಶ್ವನಾಯಕಿ. ವಿಹಿತೆ ದುರಿತೆ ಶಿವೆ ಮಾತೆ ಸದ್ಗುಣ ಮಾಣಿ ವ್ರಾತೆ ವೇದೋಪನಿಷದ್ ಗೀತೆ ವಾಗ್ದೇವಿ ಮಾತೆ. ವಿಹಿತೆ ದುರಿತೆ ಶಿವೆ ಮಾತೆ ಸದ್ಗುಣ ಮಾಣಿ ವ್ರಾತೆ ವೇದೋಪನಿಷದ್ ಗೀತೆ ವಾಗ್ದೇವಿ ಮಾತೆ. ವಂದಿಪೆ ನಮ್ಮ ಮುತು ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುತು ಶಾರದೆ ಶಾರದೆ. ಕೋಕಿಲವಾಣಿ ಕವಿ ಸೇವಿತೆ ಎನ್ನ ವಾಕುಲಾಲಿಸೆ ಮುನಿ ವಂದಿತೆ, ಕೋಕಿಲವಾಣಿ ಕವಿ ಸೇವಿತೆ ಎನ್ನ ವಾಕುಲಾಲಿಸೆ ಮುನಿ ವಂದಿತೆ. ಕೋಕನೆಂದು ಸುವಿವೇಕ ಬುದ್ಧಿಯನ್ನಿತ್ತು ಸಾಕು ಸಜ್ಜನರನ್ನು ವಾಕು ಮನ್ನಿಸುತ್ತಾಯೇ, ಕೋಕನೆಂದು ಸುವಿವೇಕ ಬುದ್ಧಿಯನ್ನಿತ್ತು ಸಾಕು ಸಜ್ಜನರನ್ನು ವಾಕು ಮನ್ನಿಸುತ್ತಾಯೇ. ವಂದಿಪೆ ನಮ್ಮ ಮುದೋ ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದೋ ಶಾರದೆ ಶಾರದೆ. ಪಾತಕಿಗಳ ಒಡನಾಡಿ ನಾನಿನ ಉತಾಪ್ತ ಪದ ಭಜಿಸ ಹೋದೆನ, ಪಾತಕಿಗಳ ಒಡನಾಡಿ ನಾನಿನ ಉತಾಪ್ತ ಪದ ಭಜಿಸ ಹೋದೆನ. ಪಾತಕವೆಣಿಸದೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ